ರಾಶಿ ಕಟಾವು ಯಂತ್ರಗಳು ಒಟ್ಟಾರೆ ಅನ್ನದಾತನಿಗೆ ಬೇಕಾದ ಎಲ್ಲ ಸಕಲ ಸವಲತ್ತುಗಳು ಕಾಮಧೇನುವಾಗಿ ಗೋಚರಿಸುತ್ತಿವೆ. ಒಟ್ಟಾರೆ ಸಂಭ್ರಮದ ವಾತಾವರಣ ಮನೆ ಮಾಡಿದೆ. ರವಿವಾರ ಎರಡನೆಯ ದಿನ ಕೃಷಿ ಮೇಳದ ಉದ್ಘಾಟನಾ ಸಮಾರಂಭ ವಿಜೃಂಭಣೆಯಿಂದ ಜರುಗಿತು. ಕೃಷಿ ಸಚಿವರಾದ ಶ್ರೀ ಬಿ ಸಿ ಪಾಟೀಲ್, ಶಾಸಕರಾದ ಅಮೃತ್ ದೇಸಾಯಿ, ಬಯಲುಸೀಮೆ ಪ್ರದೇಶಾಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಶ್ರೀ ತವನಪ್ಪ ಅಷ್ಟಗಿ, ಪ್ರಶಸ್ತಿ ಪುರಸ್ಕೃತ ರೈತ ಬಾಂಧವರು, ವಿವಿಧ ವಿಶ್ವವಿದ್ಯಾಲಯಗಳ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಿಗಳು, ಹೆಚ್ಚಿನ ಸಂಖ್ಯೆಯಲ್ಲಿ ನೆರೆದಿದ್ದ ರೈತ ಬಾಂಧವರು ಸಮಾರಂಭದ ಮೆರಗನ್ನು ಹೆಚ್ಚಿಸಿದರು. ರೈತಗೀತೆಯೊಂದಿಗೆ ಆರಂಭವಾದ ಕಾರ್ಯಕ್ರಮದಲ್ಲಿ ಸರ್ವರನ್ನು ಸ್ವಾಗತಿಸಿದವರು ಕೃಷಿ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಆರ್ ಬಸವರಾಜಪ್ಪ ಅವರು. ಕೃಷಿ ಮೇಳದ ಉದ್ಘಾಟನಾ ಸಮಾರಂಭ, ಕೃಷಿ ಮೇಳ 2022 ಇದರ ಉದ್ಘಾಟನಾ ಸಮಾರಂಭದ ಅಂಗವಾಗಿ ನಮ್ಮ ಕರೆಗೆ ಹೋಗೊಟ್ಟು ಎಲ್ಲ ಬಂದಿರತಕ್ಕಂಥ ಅತಿಥಿ ಮಾನ್ಯರಿಗೆ, ಕೃಷಿ ಮಂತ್ರಿಗಳಿಗೆ ಮತ್ತು ಮಾನ್ಯ ಸ್ಥಳೀಯ ಶಾಸಕರಾದ ಅಧ್ಯಕ್ಷರು ಇವರೆಲ್ಲರನ್ನು ಒಳಗೊಂಡಂತೆ ಸ್ವಾಗತ ಮಾಡಲು ನಾನು ಇಲ್ಲಿ ನಿಂತಿದ್ದೇನೆ. ಮತ್ತೆ ಪ್ರಪ್ರಥಮವಾಗಿ ಈ ಒಂದು ಕೃಷಿ ಮೇಳದ, ಇವತ್ತು ಎರಡನೇ ದಿವಸದ ಕೃಷಿ ಮೇಳದ ದಿನ, ನಿನ್ನೆ ಸಾಂಗವಾಗಿ ಹೆಚ್ಚು ಕಡಿಮೆ ಒಂದೂವರೆ ಲಕ್ಷ ಜನ ಸೇರಲು ಮೂಲಕವಾಗಿ ನಿನ್ನೆ ಸಾಂಗವಾಗಿ ಒಂದು ದಿವಸ ಕಾರ್ಯಕ್ರಮ ಮುಗಿದಿತ್ತು. ಇವತ್ತಿನ ದಿವಸ ಹೆಚ್ಚು ಕಡಿಮೆ ಬಹಳ ರಷ್ಯನ ಒಂದು ಸಮಾರಂಭ ಇರೋದ್ರಿಂದ ಮಾನ್ಯ ಕೃಷಿ ಸಚಿವರು, ಜನಪ್ರಿಯ ಜನಾನುರಾಗಿ ರೈತ ಸ್ನೇಹಿ ಕೃಷಿ ಮಂತ್ರಿಗಳು ಇವತ್ತು ನಮ್ಮ ಕಾರ್ಯಕ್ರಮದ ಎರಡನೇ ದಿವಸದ ಕಾರ್ಯಕ್ರಮದ ಉದ್ಘಾಟನೆ ಕಾರ್ಯಕ್ರಮವನ್ನು, ಇದು ಮೊದಲನೇ ಕಾರ್ಯಕ್ರಮ ಇದ್ದಂಗೆ ನಿನ್ನೆ ಉದ್ಘಾಟನೆ ಕಾರ್ಯಕ್ರಮ ಇರಲಿಲ್ಲ, ಇದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಮ್ಮ ಮಾನ್ಯ ಬಿ ಸಿ ಪಾಟೀಲ್ ಸಾಹೇಬರು, ಜನಪ್ರಿಯ ಕೃಷಿ ಮಂತ್ರಿಗಳು ರೈತರೊಂದಿಗೆ ಒಂದು ದಿನ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಮೂಲಕವಾಗಿ ಕೋವಿಡ್ನಲ್ಲೂ ಕೂಡ ಇವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ತಮಗೆ ಕೋವಿಡ್ ಬಂದರೂ ಕೂಡ ತಮ್ಮ ಒಂದು ಕಾರ್ಯಕ್ರಮವನ್ನು ಲೆಕ್ಕಿಸದೆ, ತಮ್ಮ ಆರೋಗ್ಯವನ್ನು ಲೆಕ್ಕಿಸದೆ ರೈತರಿಗೋಸ್ಕರವಾಗಿ ಅವರ ಒಂದು ಕೋವಿಡ್ ಸಂಕಷ್ಟದಲ್ಲಿ ಅನುಕೂಲ ಮಾಡಿಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ಯಾತ್ರೆ ಮಾಡೋದ್ರ ಮೂಲಕ ಅಂತ ಜನಾನುರಾಗಿ ಕೃಷಿ ಮಂತ್ರಿಗಳು ನಮ್ಮ ಒಂದು ಕೃಷಿ ವಿಶ್ವವಿದ್ಯಾಲಯದ ಉದ್ಘಾಟನೆಯನ್ನು ಮಾಡಿದ್ದಾರೆ. ತುಂಬ ಸಂತೋಷದಿಂದ ಮಾಡಿದ್ದು ನಮಗೆಲ್ಲರಿಗೂ ಕೂಡ ಸಂತೋಷವನ್ನು, ನಮ್ಮ ನಿಮ್ಮೆಲ್ಲರಿಗೂ ಕೂಡ ಸಂತೋಷವನ್ನು ತಂದಿದೆ. ಈ ನಿಟ್ಟಿನಲ್ಲಿ ನಮ್ಮ ಜನಪ್ರಿಯ ಜನಾನುರಾಗಿ ಕೃಷಿ ಮಂತ್ರಿ ಶ್ರೀ ಬಿ ಸಿ ಪಾಟೀಲ್ ಸಾಹೇಬರಿಗೆ ನಾನು ಹೃದಯಪೂರ್ವಕವಾಗಿ ಕೃಷಿ ವಿಶ್ವವಿದ್ಯಾಲಯ ಪರವಾಗಿ, ಎಲ್ಲ ಅಧಿಕಾರಿಗಳ ಪರವಾಗಿ, ಎಲ್ಲರೂ ನಿಮ್ಮ ರೈತರೆಲ್ಲರ ಪರವಾಗಿ ನಾನು ಕೃಷಿ ಮಂತ್ರಿಗಳಿಗೆ ಆದರ ಸುಸ್ವಾಗತವನ್ನು ಬಯಸ್ತೇನೆ. ಔಪಚಾರಿಕವಾಗಿ ಕೃಷಿ ಸಚಿವರಾದ ಬಿ ಸಿ ಪಾಟೀಲ್ ಅವರು ಕೃಷಿ ಮೇಳವನ್ನು ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ಕೃಷಿ ವಿಜ್ಞಾನಿಗಳು ರೈತರ ವಿವಿಧ ಪುಸ್ತಕಗಳ ಬಿಡುಗಡೆ ಸಮಾರಂಭ ಕೂಡ ಜರುಗಿತು. ಅನ್ನದಾತರ ಆವಿಷ್ಕಾರಗಳು ಪುಸ್ತಕ ಹಾಗೂ ಸಿಡಿ ಶ್ರೀ ಡಾಕ್ಟರ್ ಶ್ರೀಪಾದ್ ಕುಲಕರ್ಣಿ ಹಾಗೂ ಡಾಕ್ಟರ್ ಬಿ ಎಸ್ ಹೂಗಾರ್ಕರಿಂದ, ಆದಾಯ ದ್ವಿಗುಣಗೊಂಡ ರೈತರ ಯಶೋ ಖಾತೆಗಳು ಡಾಕ್ಟರ್ ಶ್ರೀಪಾದ್ ಕುಲಕರ್ಣಿ ಹಾಗೂ ಡಾಕ್ಟರ್ ಬಿ ಎಸ್ ಹೂಗಾರ್, ಕೃಷಿ ಮತ್ತು ತೋಟಗಾರಿಕೆಯ ಬೆಳೆಗಳಲ್ಲಿ ಸಮಗ್ರ ಕೀಟ ನಿರ್ವಹಣೆ ಡಾಕ್ಟರ್ ಡಿ ಎನ್ ಕಂಬೇಕರ್ ಮತ್ತು ಡಾಕ್ಟರ್ ಸಿ ಪಿ ಮಲ್ಲಾಪುರ್, ಪ್ರೊಸೆಸಿಂಗ್ ನ್ಯೂಟ್ರಿಯಂಟ್ ಕಂಪೋಸಿಷನ್ ಅಂಡ್ ಕಮರ್ಷಿಯಲೈಸೇಷನ್ ಆಫ್ ಮಿಲೆಟ್ಸ್, ರಿಟನ್ ಬೈ ಡಾಕ್ಟರ್ ಸರೋಜಿನಿ ಕರ್ಕಣ್ಣವರ್, ಡಾಕ್ಟರ್ ಸುವರ್ಣ ಹೆಗಡೆ, ಡಾಕ್ಟರ್ ಜೆ ಎಸ್ ಹಿಡ್ಡಿ, ಡಾಕ್ಟರ್ ಸತೀಶ್ ದೇಸಾಯಿ, ಡಾಕ್ಟರ್ ಪುಷ್ಪಾ ಭಾರತಿ. ಮತ್ತೊಂದು ಪ್ರಕಟಣೆ, ಬತ್ತಳಿಕೆ ಇದು ಸ್ನೇಹ ತಂಡದಿಂದ ಡಾಕ್ಟರ್ ಬಿ ಡಿ ಬಿರಾದಾರ್ ಹಾಗೂ ಇತರರು ಇವರಿಂದ, ಹಸಿರೆಲೆ ಗೊಬ್ಬರಗಳು ಡಾಕ್ಟರ್ ಎಸ್ ಎ ಕತ್ತನಗೇರಿ ಇವರು ಬರಲಿರೋದು, ಜೈವಿಕ ಗೊಬ್ಬರಗಳ ಬಳಕೆ ಡಾಕ್ಟರ್ ಸಿ ಆರ್ ಪಾಟೀಲ್ ಇವರಿಂದ, ಸಾವಯವ ಪದ್ಧತಿಗಳಿಂದ ಕೀಟ ನಿರ್ವಹಣೆ ಡಾಕ್ಟರ್ ಶೇಖರಪ್ಪ ಇವರಿಂದ, ಅದಕ್ಕಾಗಿ ಹೈನುಗಾರಿಕೆ ಡಾಕ್ಟರ್ ಭಾಗೀರಥಿ ಪುಕ್ಷೆಟ್ಟಿ ಹಾಗೂ ಡಾಕ್ಟರ್ ಜಿ ಕೆ ಅನಿಲ್ ಕುಮಾರ್, ಆಡು ಮತ್ತು ಕುರಿ ಸಾಕಾಣಿಕೆ ಡಾಕ್ಟರ್ ವಿಶ್ವನಾಥ್ ಕುಲಕರ್ಣಿ ಮತ್ತು ಡಾಕ್ಟರ್ ಜಿ ಕೆ ಅನಿಲ್ ಕುಮಾರ್ ಇವರಿಂದ, ಅಂದ ಆನಂದ ಆರೋಗ್ಯಕ್ಕಾಗಿ ಅಕ್ವೇರಿಯಂ ಡಾಕ್ಟರ್ ಕೆ ವಿ ಬಸವಕುಮಾರ್ ಇವರಿಂದ, ಚಿಪ್ಪು ಹಾಗೂ ಹಾಲು ಅಡಬೆ ಬೇಸಾಯ ಡಾಕ್ಟರ್ ಕೆಟಿ ಪಾಟೀಲ್, ಡಾಕ್ಟರ್ ಗೀತಾ ಗೌಡರ್ ಹಾಗೂ ಡಾಕ್ಟರ್ ಜಿ ಶ್ರೀನಿವಾಸ ಇವರಿಂದ, ಮೇವು ಬೆಳೆಗಳ ಉತ್ಪಾದನೆ ಡಾಕ್ಟರ್ ಬಿ ಬಿ ಶಿವಕುಮಾರ್ ಮತ್ತು ಡಾಕ್ಟರ್ ವಿನೋದ್ ಕುಮಾರ್ ಇವರಿಂದ, ಮೆಣಸಿನಕಾಯಿ ಬೆಳೆಗಳಲ್ಲಿ ಸಮಗ್ರ ರೋಗ ಮತ್ತು ಕೀಟ ನಿರ್ವಹಣೆ ಡಾಕ್ಟರ್ ಪಿ ಬಿ ನರ್ಗುಂದ್ ಹಾಗೂ ಡಾಕ್ಟರ್ ಪಿ ಎಸ್ ಹೂಗಾರ್. ಈ ಎಲ್ಲ ಪ್ರಕಟಣೆಗಳು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಪ್ರಕಟಣಾ ಕೇಂದ್ರ ಸಂಪಾದಕರಿಂದ ಪ್ರಕಟಣೆಗೊಂಡಿರುತ್ತವೆ. ಕೃಷಿ ಪ್ರಕಟಣೆಗಳನ್ನು ಅನಾವರಣಗೊಳಿಸಿದ ಗಣ್ಯಮಾನ್ಯರಿಗೆಲ್ಲ ಧನ್ಯವಾದಗಳು. ಈ ಸಂದರ್ಭದಲ್ಲಿ ಮಾತನಾಡಿದ ಬಯಲುಸೀಮೆ ಪ್ರದೇಶಾಭಿವೃದ್ಧಿ ಮಂಡಳಿಯ ಅಧ್ಯಕ್ಷ ಶ್ರೀ ತವನಪ್ಪ ಅಷ್ಟಗಿ ಅವರು, ಏನು ಕೃಷಿ ಮೇಳ ಸ್ಟಾರ್ಟ್ ಆಗಿದೆ ನಿನ್ನೆಯಿಂದ ನಾವು ನೋಡಿದ್ರೆ 50,00,000 ಇವತ್ತು ಜನರು ಆಗಮಿಸ್ತಾ ಇದ್ದಾರೆ. ಯಾಕಂದ್ರೆ ಇದರಿಂದ ಭಾಳ ನಮಗೆ ಸಂತೋಷ ಆಗಿದೆ. ರೈತರಿಗೆ ಸಿಗ್ತಕ್ಕಂಥದ್ದು ನಮ್ಮ ಭಾಗದೊಳಗೆ ಇದು ಒಂದು ದೊಡ್ಡ ಹಬ್ಬ ಇದೆ. ಯಾಕಂದ್ರೆ ಇವತ್ತಿನ ಒಂದು ವೈಜ್ಞಾನಿಕವಾಗಿ ಇವತ್ತು ಕೃಷಿಯನ್ನು ನಾವು ಮಾಡಬೇಕಾದಂತ ಒಂದು ಪರಿಸ್ಥಿತಿ ಇವತ್ತು ಬಂದಿದೆ. ಯಾಕಂತಂದ್ರೆ ದುಡಿಯುವರ್ಗ ಕಡಿಮೆ ಆಗಿಬಿಟ್ಟಿದೆ. ಬಹಳ ಮಂದಿ ಶಾಲೆಗಳಂತ ಇಂಜಿನಿಯರ್ ಡಾಕ್ಟರ್ ಆಗಿ ಹೊಂದರು ಹೊಲಗಳು ಇದ್ದಷ್ಟು ಉಳಿದು ದುಡಿಯುವರ್ಗ ಇವತ್ತು ಕಡಿಮೆ ಆಗಿದೆ. ಇವತ್ತು ನಾವು ಅತ್ಯಾಧುನಿಕ ಇವತ್ತು ವೈಜ್ಞಾನಿಕವಾಗಿ ಇವತ್ತು ನಾವು ಕೃಷಿ ಚಟುವಟಿಕೆಗಳನ್ನು ಇವತ್ತು ಮಾಡಬೇಕಾಗಿದೆ. ಅವೆಲ್ಲ ಇವತ್ತು ನಮಗೆ ಸಿಗಬೇಕಪ್ಪ ಅಂತಂತಂದ್ರೆ ಈ ಕೃಷಿ ಮೇಳದೊಳಗೆ ಇವತ್ತು ಬಂದ್ರೆ ನಮ್ಮ ಕೃಷಿ ಉಪಕರಣಗಳು ನಮಗೆ ಕೃಷಿಗೆ ಏನೇನು ಬೇಕಾಗ್ತಾವೆ ಇವತ್ತು ಎಲ್ಲವೂ ಇವತ್ತು ನಮಗೆ ನೋಡೋದಕ್ಕೂ ಸಿಗ್ತಾವ, ಬೇಕಂಡವ್ರಿಗೆ ತಗೊಳ್ಳೋದನ್ನು ಆಗ್ತಾವ ಅಂತಕ್ಕಂಥ ಮಾತನ್ನು ನಾನು ಹೇಳ್ತೇನೆ. ಇದ್ರ ಜೊತೆಗೆ ಇವತ್ತು ರೈತ ಅಂತಂತಂದ್ರೆ ಇವತ್ತ ರೈತ ಒಕ್ಕಲಿಗೆ ಜಗವೆಲ್ಲ ಬೆಕ್ಕುವುದು ಅಂತಕ್ಕಂಥ ಮಾತು ಇದೆ. ನಾವು ಸಣ್ಣವರಿದ್ದಾಗ ಸಹಿತ ಕೇಳ್ತಿರ್ತೀವಿ, ಕೋಟಿ ವಿದ್ಯೆಗಳಲ್ಲಿ ಇವತ್ತ ಕೋಟಿ ವಿದ್ಯೆಯಲ್ಲಿ ಇವತ್ತ ಮೇಟಿ ವಿದ್ಯೆಯ ಮೇಲು ಅಂತಕ್ಕಂಥದ್ದನ್ನು ಸಹಿತ ನಾವು ಕೇಳ್ತಿದ್ದೀವಿ. ಅದು ಆ ಮಾತು ಇವತ್ತು ನಿಜಾನೇ ಇದೆ. ಯಾಕಂದ್ರೆ ರೈತ ಒಕ್ಕಲಿಲ್ಲ ಅಂತಂತಂದ್ರೆ ಇವತ್ತು ಮಷಿನರಿ ಮುಖಾಂತರ ಇವತ್ತು ತಿನ್ನು ಕಾಳು ಕಡಿಗಳನ್ನು ನಾವು ಬೆಳೆಯೋಕ್ಕಾಗುದಿಲ್ಲ. ಯಾಕಂದ್ರೆ ದೇಶದೊಳಗೆ ಇವತ್ತು ಜಗತ್ತದೊಳಗೆ ಯಾರು ಕಷ್ಟ ಜೀವಿ ಅದಾರ ಅಂತ ಇವತ್ತು ರೈತರು ಮತ್ತು ರೈತಾಪಿ ಕುಟುಂಬದವರು. ಅದಕ್ಕೆ ಈ ಒಂದು ರೈತರ ಬೆನ್ನಿಗೆ ಇವತ್ತ ನಮ್ಮ ರಾಜ್ಯದ ಘನ ಸರ್ಕಾರ ಮತ್ತು ಕೇಂದ್ರದ ಇವತ್ತು ಪ್ರಧಾನಮಂತ್ರಿಗಳಾದಂತ ಇವತ್ತು ನರೇಂದ್ರ ಮೋದಿಯವರ ಸರ್ಕಾರ ಇವತ್ತು ರೈತರ ಬೆನ್ನಿಗೆ ಇವತ್ತು ಇಲ್ಲೇ ಇವತ್ತು ರೈತರ ಇವತ್ತು ಬೆಳೆದಂತ ಬೆಳೆಗಳಿಗೆ ದ್ವಿಗುಣ ಬೆಳೆಸುವಂತ ಒಂದು ಯೋಜನೆಗಳನ್ನು ಇವತ್ತು ಸಾಕಷ್ಟು ಯೋಜನೆಗಳನ್ನು ಇವತ್ತು ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇವತ್ತು ಸಾಕಷ್ಟು ಯೋಜನೆಗಳನ್ನು ಇವತ್ತು ರೈತರ ಪರವಾಗಿ ಇವತ್ತು ತಂದಿದೆ. ಅದರ ಒಂದು ಸದುಪಯೋಗವನ್ನು ಇವತ್ತು ಎಲ್ಲ ರೈತರು ತೆಗೆದುಕೊಂಡು ತಮ್ಮ ಒಂದು ಕೃಷಿಯ ಉತ್ಪನ್ನಗಳನ್ನು ಇವತ್ತು ಜಾಸ್ತಿ ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನು ನಾನು ಹೇಳ್ತಾ. ಅಧ್ಯಕ್ಷತೆ ವಹಿಸಿದ್ದ ಧಾರವಾಡ ಗ್ರಾಮೀಣ ಶಾಸಕರಾದ ಅಮೃತ ದೇಸಾಯಿ ಅವರು ಮಾತನಾಡುತ್ತಾ, ನಾನು ಕೃಷಿ ಮೂಲ ಕುಟುಂಬದವನೇ, ನನ್ನ ಕೃಷಿ ಬಿಟ್ಟು ಬೇರೆ ಉದ್ಯೋಗನೂ ಇಲ್ಲ. ನಮ್ಮ ಕೊರೋನಾ ಸಹಾಯಕಂತಾರ ಸಹಾಯಕರು ನಾವು ಮಾತ್ರ ನಾವು ಕೆಲಸ ಮಾಡಬೇಕಂತ ಹೊರಗೋಗಿದ್ದೀವಿ. ನಾವು ನಮ್ಮ ಭೂತಾಯಿಯನ್ನು ಪೂಜಿಸಿ ಬಿತ್ತಿ ಬೆಳೆದು ಬೆಳೆದಂತ ಬೆಳೆಗೆ ಮಾರ್ಕೆಟ್ ಕ್ಲೋಸ್ ಆದರೂ ಸಹಿತ ಮಾರ್ಕೆಟ್ ಬಂದ್ ಆದರೂ ಸಹಿತ ನಾವು ಬೆಳೆದಂತ ಕಾಳನ್ನ ಕಡೆಗೆ ಯಾರಿಗಾದ್ರೂ ಕಾಳು ಕಡೆ ಸಿಟಿ ಒಳಗೆ ಇದ್ದವ್ರಿಗೆ ಇಲ್ಲದವರಿಗೆ ಕಾಯಿಪಲ್ಯನ ದಾನ ರೂಪವಾಗಿ ಕೊಟ್ಟಿದ್ದನ್ನು ತಾವು ಅನ್ನದಾತರು ಮಾಡಿದ್ರು. ಈ ಸಂದರ್ಭದಲ್ಲಿ ನಿರ್ವಹಿಸುತ್ತಿದ್ದೆವು. ಯಾಕಂದ್ರೆ ಇವತ್ತು ಎಷ್ಟೋ ಮಕ್ಕಳು ಎಂಜಿನಿಯರ್ ಆಗಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಎಲ್ಲ ಕನಸುಗಳು ಇಟ್ಕೊಂಡು ಉದ್ಯೋಗ ಮಾಡಕ್ಕೆ ಹೋಗ್ತಾರೆ. ಡಾಕ್ಟರ್ಗಳು ಪೇಷಂಟ್ ನೋಡ್ಬೇಕಂತ ಕೊರೋನಾ ಸಾಯಿಂದ ಪಿ ಪಿ ಕಿಟ್ ಹಾಕೊಂಡ್ರು. ಡಾಕ್ಟರ್ ನೋಡಕ್ಕಂದ್ರು ನರ್ಸ್ ನೋಡಕ್ಕಂದ್ರು ನಮ್ಗೆ ಸೈಡ್ ಗುರುತಾಕಿದ್ರಲ್ಲ ಬಟ್ ನೋಡ್ತಿದ್ರು ನಮ್ಗೆ. ಈ ಸಾಫ್ಟ್ವೇರ್ ಇಂಜಿನಿಯರ್ಗಳು ಇವತ್ತಿಗೂ ಸಹಿತ ಕೊರೋನಾ ಹಾಕಿದ್ರೆ ಮನ್ಯಾಗ ಕುಂತ ಕೆಲಸ ಮಾಡಕತ್ತಾರು. ಯಾವತ್ತಾರ ಅನ್ನದಾತನ ಹೊಲಕ್ಕೆ ಹೋಗುದ ನಾ ಮನ್ಯಾಗ ಕುಂತ ಕೆಲಸ ಮಾಡ್ತೇನೆ, ನಾನು ಉದ್ಯೋಗ ಬಂದ ಮಾಡ್ತೇನೆ ಅಂದ್ರೆ ಅವತ್ತ ಈ ಒಂದು ಜಗತ್ತಿಗೆ ಅಂತ್ಯ ಹಾಡ್ತೈತಿ ಅನ್ನೋದನ್ನು ಸಹಿತ ಎಲ್ಲರೂ ನೆನಪಿಡಬೇಕು ಅನ್ನೋಂಥ ಮಾತನ್ನು ಹೇಳ್ತೇನೆ. ನಾನು ರೈತ ದುಡಿಲಿಲ್ಲ, ಕಾಳು ಬೆಳಿಲಿಲ್ಲ, ಕಾಯಿಪಲ್ಯ ಬೆಳಿಲಿಲ್ಲ ಅಂದ್ರೆ ಇಡೀ ಜೀವರಾಶಿಗಳು ಬರೀ ಬರೀ ಮನುಷ್ಯ ಜಾತಿ ಅಷ್ಟೇ ಅಲ್ಲ, ಇಡೀ ಜೀವರಾಶಿಗಳು ಅವತ್ತು ಅಂತ್ಯ ಹಾಡ್ತಾವ ಅನ್ನೋದನ್ನು ಸಹಿತ ಈ ಸಂದರ್ಭದಲ್ಲಿ ನೆನಪಿಡಬೇಕಾಗಿದೆ. ಇಂಥ ಒಂದು ಕಠಿಣ ಸಮಯದಲ್ಲಿ ಮಳೆ ಆದಾಗ ಪರಿಹಾರ ಕೊಡುವುದಾಗಲಿ, ಮಂತ್ರಿ ಆದ ಮೇಲೆ ಕೇಂದ್ರದ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿಜಿಯವರ ಏನು ಕಿಸಾನ್ ಸನ್ಮಾನ್ ಯೋಜನೆಗೆ 4,000 ರೂಪಾಯಿಯನ್ನು ಜೋಡಣೆ ಮಾಡಿ ರೈತರಿಗೆ ಅನುಕೂಲ ಮಾಡುವುದಾಗಲಿ, ಇವೆಲ್ಲವನ್ನು ದಿಟ್ಟ ನಿರ್ಧಾರಗಳನ್ನು ಕೊರೋನಾ ಸಮಯದಲ್ಲಿ ತೆಗೆದುಕೊಂಡಂತಹ ಏಕೈಕ ಸಚಿವ ಯಾರೆಂದ್ರೆ ಅದು ಬಿ ಸಿ ಪಾಟೀಲ್ರು ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಬಿ ಸಿ ಪಾಟೀಲ್ರು ಒಂದು ಈಗ ಒಂದು ವಿಷಯ ಇದೆ, 2003 ಇನ್ನವರು ಎಮ್ ಎಲ್ ಎ ಆಗಿದ್ದಲ್ಲ, 4 ಎಮ್ ಎಲ್ ಎ ಆದರು ಬಸವರಾಜ ಬೊಮ್ಮಾಯಿ ಅವರು ಕಳಸಾಗೊಂಡವ್ರಿಗೆ ಪಾದ ಎತ್ತರೆ ಹೊರಟಿದ್ರು. ನಾನು ರಾಜಕೀಯಕ್ಕೆ ಬಂದಿದ್ದಲ್ಲ, ನಮ್ಮ ತಂದೆಯವ್ರ ಜೊತೆಗೆ ಇವ್ರದ್ದು ಬಟ್ನಾಟ ಬಾಳಿತ್ತವ. ಅವಾಗ ಶಿವಳ್ಳಿ ಗ್ರಾಮದಾಗ ಕುಂತೊಂದು ಚರ್ಚೆ ಇರೋದ್ ಗಟ್ಟಿ ಮ್ಯಾಗ ಅವರು ಕುಂತಿದ್ರು, ಬೊಮ್ಮಯ್ಯವರು ಪಾದಯಾತ್ರೆ ಮಾಡಿ ಸುಸ್ತಾಗಿದ್ದು ಕೊಳಕ್ ಕುಂತಿದ್ರು. ಸರ ನೀವು ಪೊಲೀಸ್ರು ಇದ್ರಿ, ನೌಕರಿ ಬಿಟ್ರಿ, ನೀವು ಈಗ ನಟನೆ ಮಾಡ್ತಾ ಇದ್ದೀರಿ, ಈ ರಾಜಕೀಯ ಬರ್ತಾ ಇದ್ದೀರಿ, ಹಿಂಗಾಕ್ ಮಾಡ್ತೀರಿ ಸರ್ ಅಂದ್ಬಿಡ್ಲಿ. ನೋಡಪ್ಪ ನನಗೆ ಇರೋದು ಒಂದೇ ಒಂದು, ಯಾವ ಪೊಲೀಸ್ ನೌಕರಿ ರಾಜಕೀಯ ಇವೆಲ್ಲ ಕ್ಷಣಿಕ ಮಾತ್ರ. ನಮ್ಮ ತಂದೆ ಹೊಲ ಮಾಡಿಟ್ಟಿದ್ದಾರೆ, ಏನೂ ಇಲ್ಲ, ನಾ ಹೊಲಕ್ಕೆ ಕೃಷಿ ಮಾಡ್ತೀನಿ ಅನ್ನೋ ಮಾತನ್ನು ಆ ಸಂದರ್ಭದಲ್ಲಿ ಅವರು ಹೇಳಿದರು. ಇವತ್ತು 60ಕ್ಕೂ ಹೆಚ್ಚು ಎಕರೆ, ಸುಮಾರು 80 ಎಕರೆ ಅಡಿಕೆ ತೋಟವನ್ನು ಬೆಳೆದಿದ್ದಾರೆ. ಕೃಷಿ ಆದಾಯನೇ ನಂಬಿಕೊಂಡು ಅವರು ಸಹ ಜೀವನವನ್ನು ಮಾಡ್ತಾ ಇದ್ದಾರೆ. ಅಂಥವ್ರಿಗಾಗಿ ಈ ಖಾತೆ ಕೊಟ್ಟಿದ್ದಕ್ಕೆ ಅಂದ್ರೆ ಯಡಿಯೂರಪ್ಪನಿಗೂ ಬಸವರಾಜ ಬೊಮ್ಮಾಯಿಗೂ ಸಹಿತ ನಾನು ಧನ್ಯವಾದಗಳನ್ನು ಹೇಳಿ, ಮತ್ತೆ ಈ ಪರಿಸರ ಇವತ್ತು ಯಾವ ರೀತಿ ತನ್ನ ತಿರುವನ್ನು ತೆಗೆದಿದೆ ಅನ್ನುವಂಥದ್ದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಆದರೂ ಸಹಿತ ಎಲ್ಲರೂ ಸಹಿತ ಧೈರ್ಯದಿಂದ ಅದಕ್ಕೆ ಎದೆಬಟ್ಟಿ ನಮ್ಮ ಕೃಷಿ ಜೀವನವನ್ನು ಸಾಗಿಸೋಣ ಅಂತನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಗುರು ಹಿರಿಯರಿಗೆ ಅನ್ನದಾತರಿಗೆ ನನ್ನ ಶತನಮನಗಳನ್ನು ಸಲ್ಲಿಸಿ ಎರಡು ಮಾತು ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕೃಷಿ ಮೇಳ 2022 ಉದ್ಘಾಟಿಸಿದ ಕೃಷಿ ಸಚಿವ ಬಿಸಿ ಪಾಟೀಲ್ ಅವರು ತಮ್ಮ ಉದ್ಘಾಟನಾ ಭಾಷಣದಲ್ಲಿ ಕೃಷಿಯನ್ನ ಮಾಡೋನು ಕೊಡೆ ಅಂತದನು ಅನ್ನೋಂಥ ಭಾವನೆ ಏನಿದೆ, ದಡ್ಡ ಅನ್ನೋಂಥ ಭಾವನೆ ಏನಿದೆ, ಅದು ಯುವಕರಲ್ಲಿ ಹೋಗ್ಬೇಕು. ಯುವಕರಲ್ಲಿ ಕೃಷಿ ಬಗ್ಗೆ ಪ್ರೀತಿ ಹುಟ್ಟಬೇಕು. ನಾನು ಮನೆಯ ಯಜಮಾನ, ಕೃಷಿ ಇಲಾಖೆಯ ಮನೆಯ ಯಜಮಾನ ನಾನು. ನಾನು ಹೋಗಿ ಮನೆಯಲ್ಲಿ ಯಜಮಾನ ಮಾಡಿದರೆ ಮಕ್ಕಳು ಕೈ ಮುಟ್ಟಿ ತಾವೇ ಮಾಡ್ತಾರೆ. ಆ ಒಂದು ಭಾವನೆ ಬರಬೇಕು ಅಂತೇಳಿ ಮಂಡ್ಯ ಜಿಲ್ಲೆಯ ಲಕ್ಷ್ಮೀ ದೇವಮ್ಮ ಅನ್ನೋಂಥವ್ರ ತೋಟಕ್ಕೆ ಹೋಗಿ ಅಲ್ಲಿ 4-6 ಹಳ್ಳಿಗಳಿಗೆ ಹೋಗಿ ಕೆಲಸ ಮಾಡಲಿ. ಲಕ್ಷ್ಮೀ ದೇವಮ್ಮ ಅನ್ನೋಂಥ ಒಬ್ಬ ಹೆಣ್ಣುಮಗಳು 6.5 ಎಕರೆ ಜಮೀನು ಇಟ್ಕೊಂಡಿದ್ದಾರೆ. ನಾವು ಹೋದ್ವಿ, ಹೋದಾಗ ಅವ್ರಿಗೆ ಭಾರಿ ಸಂತೋಷ ಆಯ್ತು. ಯಾಕೆಂದ್ರೆ ಕೃಷಿ ಮಂತ್ರಿಗಳು ನಮ್ಮ ಮನೆಗೆ ಬರ್ತಾರೆ, ನಮ್ಮ ಹೊಲಕ್ಕೆ ಬರ್ತಾರೆ ಅಂತ ಅವ್ರು ಹೊಲದಲ್ಲಿ ಮನೆ ಕಟ್ಕೊಂಡಿದ್ರು. ಅಲ್ಲಿ ಹೋಗಿ ನೋಡಿದ್ರೆ ಭೂಮಿಯಲ್ಲಿ ಕೈ ಇಟ್ಟರೆ ಬೂದಿಯಲ್ಲಿ ಕೈ ಇಟ್ಟಂಗೆ ಆಗ್ತಾ ಇದೆ. ಯಾಕೆ ಈ ಮಾತು ಹೇಳ್ತೀನಿ ಅಂತ ಹೇಳಿದ್ರೆ, ಇವತ್ತು ನಾವು ರಾಸಾಯನಿಕ ಗೊಬ್ಬರಗಳನ್ನ ಬಳಕೆ ಮಾಡೋದ್ರಿಂದ ಇವತ್ತು ಭೂಮಿ ಏನಾಗಿದೆ, ಹೊರಟಾಗಿ ಹೋಗ್ಬಿಟ್ಟಿದೆ. ನೀವು ದೊಡ್ಡ ರಂಟಿನೇ ಹಚ್ಚಬೇಕು ಹೊರತು ಫ್ಲೋರ್ ಹಚ್ಚಬೇಕು ಹೊರತು ಸಣ್ಣ ರಂಟಿಗಳಿಗೆ ಮಣ್ಣು ಬತ್ತೋದಿಲ್ಲ. ಇವತ್ತು ನಾವು ಅಷ್ಟೊಂದು ರಾಸಾಯನಿಕ ಗೊಬ್ಬರಗಳನ್ನ ಬಳಕೆಗೆ ಒಗ್ಗೊಂಡು ಹೋಗ್ಬಿಟ್ಟಿದ್ದೀವಿ. ಆ ಹೆಣ್ಣುಮಗಳು ಒಂದೇ ಒಂದು ರಸಗೊಬ್ಬರವನ್ನು ಹಾಕಲ್ಲ, ಒಂದೇ ಒಂದು ಚೀಲಾದ ರಸಗೊಬ್ಬರ ಹಾಕಿಲ್ಲ, ಎಲ್ಲವನ್ನ ಅವರೇ ತಯಾರು ಮಾಡ್ತಾರೆ. ಹಸುಗಳನ್ನ ಕಟ್ಕೊಂಡಿದ್ದಾರೆ, ಆಕಳುಗಳನ್ನ ಕಟ್ಕೊಂಡಿದ್ದಾರೆ, ಕುರಿಗಳನ್ನ ಸಾಕಿದ್ದಾರೆ, ಕೋಳಿ ಸಾಕಿದ್ದಾರೆ, ಮೀನು ಸಾಕಿದ್ದಾರೆ. ಹೊಲದಲ್ಲಿ ಸೆಣಬು ಹಾಕ್ತಾರೆ, ಸೆಣಬನ್ನ ಹೊಡೆದು ರೋಟೋವೇಟರ್ ಹೊಡೆದ್ರೆ ಅದು ಹಸಿರಲ್ಲಿ ಗೊಬ್ಬರ ಆಗ್ತದೆ. ಅದ್ರ ಜೊತೆಗೆ ಆ ದನಗಳಿಂದ ಬಂದಂತ ಮೂತ್ರ ಏನಿದೆ ಅದನ್ನ ಶೇಖರಣೆ ಮಾಡಿ ಗ್ಯಾಸ್ ಅನ್ನು ಉತ್ಪಾದನೆ, ಅದು ಮತ್ತೆ ಸಗಣಿಯೆಲ್ಲ ಒಂದು ಕಡೆ ಮಾಡಿ ಗ್ಯಾಸ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಆ ಹೊಲಗಳಿಗೆ ಆ ಸಗಣಿ ಗೊಬ್ಬರವನ್ನ ಹಾಕ್ತಾರೆ, ಎರೆಹುಳು ಗೊಬ್ಬರವನ್ನ ಹಾಕ್ತಾರೆ. ಆ ಭೂಮಿ ಅತ್ಯಂತ ಫಲವತ್ತಾದಂತ ಭೂಮಿ ಇದೆ, ಬೂದಿ ಇದ್ದ ಹಾಗೆ ಇತ್ತು. ಆ ತಾಯಿ ಕೈ ತುಂಬಾ ಬಂಗಾರದ ಬಳೆ ಹಾಕೊಂಡಿದ್ರು, ಕೈ ತುಂಬಾ ಬಂಗಾರದ ಬಳೆಯನ್ನ ಹಾಕೊಂಡಿದ್ರು. ನಾನು ಕೇಳಿದೆ, ಏನಮ್ಮ ರೈತರು ಬಹಳ ಕಷ್ಟದಲ್ಲಿ ಇರ್ತಾರೆ ಅಂತ ಹೇಳ್ತೀರಿ, ಹೌದು, ಆದ್ರೆ ನಿನ್ ಕೈಯಲ್ಲಿ ಇಷ್ಟೊಂದು ಬಂಗಾರದ ಬಳೆ ಇದೆಯಲ್ಲ, ಎಲ್ಲಿಂದ ಬಂತು ಅಂತ ಕೇಳಿದೆ. ಆಗ ಅಮ್ಮ ಏನ್ ಹೇಳ್ಬೇಕು ಅಂದ್ರೆ, ಈ ಭೂಮಿ ತಾಯಿ ಸ್ವಾಮಿ, ಈ ಭೂಮಿ ತಾಯಿ 35 ವರ್ಷದಿಂದ ಈ ಭೂಮಿ ತಾಯಿ ದುಡ್ದಿದ್ದೇನೆ, ಈ ಭೂಮಿ ತಾಯಿ ಕೊಟ್ಟಿದ್ದಾಳೆ ಅಂತ ಹೇಳಿದ್ರು. ಅದು ನಾನು ಯಾಕೆ ಹೇಳಿದೆ ಅಂದ್ರೆ, ಕೃಷಿಯಲ್ಲಿ ನಷ್ಟ ಇಲ್ಲ, ಲಾಭ ಇದೆ. ಕೋಲಾರ ಜಿಲ್ಲೆಯ ರೈತರೊಂದಿಗೆ ಒಂದು ದಿನ ಹೋಗಿದ್ದ ಕಾರ್ಯಕ್ರಮದಲ್ಲಿ, ಮುಡಬಾಗಿಲು ತಾಲೂಕಿನಲ್ಲಿ ನಾನು ಕಾರ್ಯಕ್ರಮಕ್ಕೆ ಹೋದಾಗ ಒಬ್ಬ ರೈತ ನಾಗರಾಜ್ ಅನ್ನೋನು 1.5 ಎಕರೆ ಇದೆ, 1.5 ಎಕರೆಯಲ್ಲಿ ಅವನು ರೇಷ್ಮೆಯನ್ನು ಹಾಕಿದ, ರೇಷ್ಮೆ ಗೂಡುಗಳು ಹಾಕಿದ್ರು. ಈ ವೇದಿಕೆಗಿಂತ ಸ್ವಲ್ಪ ಕಡಿಮೆ ಇರುವಂತ ಜಾಗದಲ್ಲಿ ಒಂದು 100 ಕುರಿಗಳನ್ನು ಕಟ್ಟಿದ್ದ ನಾಗರಾಜ್ ಅನ್ನೋ. ನನಗೆ ಕೇಳಿದೆ, ನಾಗರಾಜ ಇದರಲ್ಲಿ 1 ವರ್ಷಕ್ಕೆ ಎಷ್ಟಪ್ಪ ದುಡಿತೀಯ ಅಂತ ಕೇಳಿದೆ. ಏನ್ ಹೇಳ್ಬೇಕು, ಯಾರಾದ್ರೂ ಹೇಳ್ಬೋದಾ? ಅವನು ಹೇಳ್ದ, 6 ತಿಂಗಳಿಗೆ 8 ಲಕ್ಷ ಕುರಿಯಲ್ಲಿ ದುಡಿತೇನೆ ಅಂತ. 6 ತಿಂಗಳಲ್ಲಿ 8 ಲಕ್ಷ, 1 ವರ್ಷಕ್ಕೆ 16 ಲಕ್ಷ, 100 ಕುರಿಗಳನ್ನ ಸಾಕೋದ್ರಿಂದ. ಮತ್ತೆ ರೇಷ್ಮೆ ಕೂಡದ ಹೆಚ್ಚಿಗೆ ಬರ್ತದೆ. ಅವನು ಆ ಗೊಬ್ಬರವನ್ನ ಕುರಿಕೆಯನ್ನ ಒಂದೂ ಎಲ್ಲೂ ಕೊಡಲ್ಲ, ಹೊರಗೆಲ್ಲ ತನ್ನ ಹೊಲಕ್ಕೆ ಹಾಕ್ತಾನೆ, ಆ ಉಚ್ಚೆಯನ್ನ ಹಾಕ್ತಾನೆ. ಅದರಿಂದ ಎಲೆಗಳು, ರೇಷ್ಮೆ ಎಲೆಗಳು ಒಂದೊಂದು ಅಂಗೈ ಆಗಲಕ್ಕಿಂತ ಜಾಸ್ತಿ ಇದಾವೆ. ಮತ್ತೆ ಅದೇ ರೇಷ್ಮೆ ಎಲೆಗಳನ್ನ ಕುರಿಗಳಿಗೆ ತಿನ್ನಿಸ್ತಾರೆ. ಇದು ಒಂದು ಕಡೆ. ಇನ್ನೊಂದು ಕಡೆ ಇಲ್ಲಿ ಸನ್ಮಾನಿತರಾದ್ರು ಈಗ ಮಧುಕೇಶ್ವರ ಹೆಗಡೆ ಅಂತ ಇಲ್ಲಿ ಅದು ಪ್ರಧಾನಮಂತ್ರಿಗಳು ಕೂಡ ಮನ್ ಕಿ ಬಾತ್ ಅಲ್ಲಿ ಅವ್ರ ಹೆಸರು ಹೇಳಿದ್ರು. ನಾನು ಸಿರ್ಸಿಗೆ ಹೋಗಿದೆ. ಸಿರ್ಸಿಗೆ ಹೋದಂತ ಸಂದರ್ಭದಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಹೋದಾಗ ಅವ್ರು ಬಂದು ಪರಿಚಯ ಮಾಡಿಕೊಂಡ್ರು. ನಾನು ಮಧುಕೇಶ್ವರ ಹೆಗಡೆ ಅಂತ, ನಾನು ಜೈಲು ಸಾಗಾಣಿಕೆ ಮಾಡ್ತಾ ಇದ್ದೀನಿ. ಇವತ್ತು 10 ವರ್ಷದಿಂದ ನನಗೂ ನನ್ನ ಹೆಂಡತಿಗೂ ಊಟಕ್ಕೂ ಕೂಡ ಕಷ್ಟ ಆಯ್ತು. ಅಂಥದ್ರಲ್ಲಿ ನಾನು ಜೈಲು ಸಾಗಾಣಿಕೆಯನ್ನು ಮಾಡಿದೆ. ಇವತ್ತು ನನ್ನ 1 ವರ್ಷಕ್ಕೆ ಟರ್ನ್ ಓವರ್ 2.5 ಕೋಟಿ ಜೈಲು ಸಾಗಾಣಿಕೆಯಲ್ಲಿ. ಎಲ್ಲಿದ್ದಾರೆ? ಅಲ್ಲಿದ್ದಾರೆ ನೋಡಿ. ಅವರು ಇವತ್ತು ಅವರು ಸೂಟು ಬೂಟು ಹಾಕಿದ್ದಾರೆ. ನಮ್ಮ ರೈತರು ಸೂಟು ಬೂಟು ಹಾಕ್ಬೇಕು. ನಮ್ಮ ರೈತರು ಬೇರೆ ಹರಿಬೇಕು, ಹರತ್ ಬಂಟ್ಲಿ ಮುರುಪ್ಪನಲ್ಲಿ ಇರೋದು ಬೇಡ. ನಮ್ಮ ರೈತರು ಸೂಟು ಬೂಟು ಹಾಕ್ಬೇಕು ಅಂತ ಹೇಳಿದ್ರೆ ಇವತ್ತು ಮಧುಕೇಶ್ವರ ಹೆಗಡೆ ಅಂತವ್ರನ್ನ, ನಾಗರಾಜ್ ಅಂತವ್ರನ್ನ ನಾವಿವತ್ತು ಅನುಸರಿಸಬೇಕಾಗ್ತದೆ. ಅವರು ಹೇಳಿದ್ರು, ನೀವು ಹೆಂಗೂ ಇಲ್ಲಿಂದ ಯಲ್ಲಾಪುರಕ್ಕೆ ಹೋಗ್ತಾ ಇದ್ದೀರಿ, ವಾಪಸ್ ಹೋಗುವಾಗ ನನ್ನ ಮನೆಗೆ ಬಂದು ಹೋಗಿ. ನಾನು ವಾಪಸ್ ಹೋದೆ ಅವ್ರ ಮನೆಗೆ ಹೋಗುವಾಗ. ಇವತ್ತು ಅವರು 40 ಎಕರೆ ಜಮೀನು ಮಾಡಿಕೊಂಡಿದ್ದಾರೆ. ಮನೆ ಭವ್ಯವಾದ ಬಂಗಲೆ ಇದೆ. ಅಲ್ಲಿ ಹೋಗಿ ನೋಡಿದ್ರೆ ಎಲ್ಲ ಒಂದು 40-50 ತಳಿ ಜೇನು. ಆ ಜೇನನ್ನ ಸಾಕಿ ಜೇನು ತುಪ್ಪವನ್ನು ತೆಗೆದು ಅದಕ್ಕೆ ಮತ್ತೆ ಇವತ್ತು ಅವರು ವೈದ್ಯರು ಕೂಡ ಹಾಕಿಬಿಟ್ಟಿದ್ದಾರೆ. ಆ ಜೇನು ತುಪ್ಪಕ್ಕೆ ಏನೇನೋ ಕಾಡಲ್ಲಿ ಸಿಗ್ತದೆ, ಯಾವ ಕಾಯಿಲೆಗೆ ಅದನ್ನೆಲ್ಲ ಸೇರಿಸಿ ಮಾಡೋದ್ರ ಜೊತೆಗೆ ಇವತ್ತು ಹೊರದೇಶಗಳಿಗೆ ಮಧುಕೇಶ್ವರ ಹೆಗಡೆ ಅವರು ಜೇನು ತುಪ್ಪವನ್ನು ಕಳಿಸ್ತಾ ಇದ್ದಾರೆ. 1 ವರ್ಷಕ್ಕೆ 2.5 ಕೋಟಿ ಟರ್ನ್ ಓವರ್ ಅವ್ರದ್ದು. ತಾವು ಜೀನಿ ಅಂತ ಕೇಳಿದಿರಿ, ಜೀನಿ ಫುಡ್ ಟಿವಿಯಲ್ಲೆಲ್ಲ ಅವ್ರದೇ ಇದೀಗ. ಅವರು ದಿಲೀಪ್ ಅಂತ ಶಿರಾ ತಾಲೂಕಿನವರು. ಅವರು ನನ್ನ ಹತ್ರ ಬಂದರು, ನಾನು ಕೃಷಿ ಮಂತ್ರಿ ಆದ್ಮೇಲೆ, ನೀವು ಒಂದ್ಸರಿ ನನ್ನ ಊರಿಗೆ ಬರಬೇಕು, ನಮ್ಮ ಫ್ಯಾಕ್ಟ್ರಿ ನೋಡ್ಬೇಕು. ಏನಪ್ಪ ಏನ್ ಓದಿದ್ದೀ ಅಂದ್ರೆ 8ನೇ ಕ್ಲಾಸ್ ಫೇಲ್ ಅವ್ರು. ಏನ್ ಮಾಡಿದಿರಿ? ನಾನು ಕೇಳಿದೆ, ಜೀನಿ ಅಷ್ಟೊತ್ತಿಗೆ ಟಿವಿಯಲ್ಲಿ ನೋಡಿದ್ದೆ, ಏನ್ ಫ್ಯಾಕ್ಟ್ರಿ ಮಾಡಿದಿರಿ, ಯಾವಾಗಿಂದ ಮಾಡಿದಿರಿ? ಅವಾಗ ಅವ್ರು ಹೇಳಿದ್ರು, ಸರ್ 6 ವರ್ಷದಿಂದ ನನ್ನ ಕೈಯಲ್ಲಿ ಕಾಸು ಇರಲಿಲ್ಲ, ಕೇವಲ ಯಾರನ್ನೋ ಕಡೆಗೆ 500 ರೂಪಾಯಿ ಇಸ್ಕೊಂಡು ನಾನು ಈ ಜೇನು ಈ ಜೀನಿ ಪ್ರಾಡಕ್ಟ್ಸ್ ಏನಿದೆ, ಮಿಲೆಟ್ಸ್ ಅಂದ್ರೆ ಸಿರಿಧಾನ್ಯಗಳು ಅಂತ ಏನಂತಿದ್ದೇವೆ, ಆ ಸಿರಿಧಾನ್ಯಗಳನ್ನ ಪ್ಯಾಕ್ ಮಾಡಿ ಮಾರಾಟ ಪ್ರಾರಂಭ ಮಾಡಿದೆ. ಇವತ್ತು ನಮ್ಮೂರಲ್ಲಿ 600 ಜನಕ್ಕೆ ರೈತರಿಗೆ ಉದ್ಯೋಗ ಕೊಟ್ಟಿದ್ದೇನೆ ಅಂತ ಹೇಳಿದ್ರು. 3 ರಾಜ್ಯಗಳಿಗೆ ಇವತ್ತು ಅವ್ರು ಕೊಡ್ತಾ ಇದ್ದಾರೆ ಜೀನಿ ಪ್ರಾಡಕ್ಟ್ಸ್ನವರು. ಇವತ್ತು ಆ ರೀತಿ ರೈತ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಇವತ್ತು ನಮ್ಮ ಹೆಣ್ಮಕ್ಕಳಿಗೆ ಉದ್ಯೋಗ ಬೇಕು ಹಳ್ಳಿಗಳಲ್ಲಿ, ವಿಶೇಷವಾಗಿ ಮಧ್ಯಮ ವರ್ಗದ ಹೆಣ್ಮಕ್ಕಳು. ಈ ಕಡೆ ಕೂಲಿನೂ ಹೋಗಂಗಿಲ್ಲ, ಅಥವಾ ಎಲ್ಲೂ ಇರೋಂಗಿಲ್ಲ. ಅಂಥವ್ರಿಗೆ ಇವತ್ತು ಅಲ್ಲಿ ಪ್ಯಾಕ್ ಮಾಡುವಂಥದ್ದು, ಬ್ರ್ಯಾಂಡ್ ಮಾಡುವಂಥದ್ದು ಉದ್ಯೋಗವನ್ನು ಕೊಟ್ಟಿದ್ದಾರೆ. ಒಂದು ಹಳ್ಳಿಯಲ್ಲಿ ಒಬ್ಬ 8ನೇ ಕ್ಲಾಸ್ ಫೇಲ್ ಆದಂತಹ ರೈತ ಇವತ್ತು 600 ಜನಕ್ಕೆ ಉದ್ಯೋಗ ಕೊಟ್ಟಿದ್ದಾರೆ. 3 ರಾಜ್ಯಗಳಲ್ಲಿ ವಿಸ್ತರಣೆ ಕೊಟ್ಟಿದ್ದೇವೆ. ಈ ರೀತಿ ನಾವು ಕೃಷಿ ಉದ್ಯಮವನ್ನ ಮಾಡ್ಕೋಬೇಕು. ಇವತ್ತು ರೈತರು ತತ್ತರಿಸಿ ಹೋಗಿದ್ದಾರೆ. ಈ ವರ್ಷದಂತಹ ಮಳೆ ನಮಗೆ ಒಂದು ಶಾಪವಾಗಿ ಪರಿಣಮಿಸಿದೆ. ನಮ್ಮ ರೈತರು ಕಷ್ಟದಲ್ಲಿ ಸಿಲುಕಿದ್ದಾರೆ, ಅದು ನಮ್ಗೆ ಗೊತ್ತಿದೆ. ನಾನು ನೋಡಿದ್ದೆ, ನವರ್ಗುಂದಕ್ಕೆ ಹೋಗಿದ್ದೆ, ನರಗುಂದಕ್ಕೆ ಹೋಗಿದ್ವಿ, ಹಾವೇರಿ ನೋಡಿದ್ವಿ, ಚಿತ್ರದುರ್ಗ ನೋಡಿದ್ವಿ, ಎಲ್ಲ ಕಡೆ ರೈತರ ಬೆಳೆ ಸಂಪೂರ್ಣ ನಾಶ ಆಗಿದೆ. ಇಲ್ಲಿವರೆಗೂ SDRF NDRF ಕೇಂದ್ರ ನೀತಿ ಪ್ರಕಾರ 1 ಹೆಕ್ಟೇರ್ಗೆ 6,800 ರೂಪಾಯಿ ಇತ್ತು. ಬಸವರಾಜ ಬೊಮ್ಮಾಯಿ ಅವರು ಈ 6,800 ರೂಪಾಯಿ ಏನಕ್ಕೂ ಆಗೋದಿಲ್ಲ, ನಿಮ್ಮ ರೂಲ್ ನೀವು ಇಟ್ಕೊಳ್ಳಿ, ಆ ರೂಲ್ ಬದಲಾವಣೆ ಮಾಡಿದ್ರೆ ಚಿಂತೆ ಇಲ್ಲ, ನಾನು ಕರ್ನಾಟಕ ಸರ್ಕಾರದಿಂದ ಕೊಡ್ತೇನೆ ಅಂತೇಳಿ 13,500 ರೂಪಾಯಿಗೆ ಇವತ್ತು ಏರಿಸಿ ಅದು ರಾಜ್ಯ ಸರ್ಕಾರ ಕೊಡುವಂಥದ್ದು. ಅದನ್ನು ಬಸವರಾಜ ಬೊಮ್ಮಾಯಿ ಅವರು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ 13,000 ರೂಪಾಯಿ ನೀರಾವರಿಗೆ ಇತ್ತು. 13,000 ರೂಪಾಯಿಯನ್ನ 25,000ಕ್ಕೆ ಏರಿಸಿದ್ದಾರೆ ಬೊಮ್ಮಾಯಿಯವರು. 18,000 ರೂಪಾಯಿ ತೋಟಗಾರಿಕೆ ಬೆಳೆಗೆ ಇತ್ತು, ಇವತ್ತು 18,000 ಇದ್ದದನ್ನ 28,000ಕ್ಕೆ ಏರಿಸಿದ ಕೀರ್ತಿ ನಮ್ಮ ಮುಖ್ಯಮಂತ್ರಿಗಳಾದಂತಹ ಬಸವರಾಜ ಬೊಮ್ಮಾಯಿಯವರು ಸಲ್ತದೆ. ಯಾಕೆಂದ್ರೆ ಅವರು ರೈತರ ಭಾಗದಿಂದ ಬಂದಂತವರು, ರೈತರ ಮಕ್ಕಳಾಗಿ ಬಂದಂತವರು. ಇವತ್ತು ರೈತರ ಬಗ್ಗೆ ಕಳಕಳಿಯನ್ನ ವ್ಯಕ್ತ ಮಾಡುವಂತಹ ಕೆಲಸವನ್ನ ಇವತ್ತು ಬಸವರಾಜ ಬೊಮ್ಮಾಯಿಯವರು ಮಾಡ್ತಾ ಇದ್ದಾರೆ. ಈ ಬೆಳೆ ಹಾನಿ ಏನಾಗಿದೆ, ಈ ಬೆಳೆ ಹಾನಿಗೆ ನಿನ್ನೆವರೆಗೂ ಕರ್ನಾಟಕದಲ್ಲಿ 400 ಕೋಟಿ ರೂಪಾಯಿ ಬಿಡುಗಡೆಯನ್ನ ಮಾಡಿದ್ದೇವೆ. 400 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದೇವೆ ಕೇವಲ 25 ದಿವಸಗಳಲ್ಲಿ. ಬೆಳೆಯನ್ನು ಕಳ್ಕೊಂಡು August 20 ನಮಗೆ ವರದಿ ಬಂತು. ವರದಿ ಬಂದಾಗ September 16 ತಾರೀಕು ವರೆಗೂ ಕೇವಲ 25 ದಿವಸಗಳಲ್ಲಿ 400 ಕೋಟಿ ರೂಪಾಯಿಗಳನ್ನ ಬಸವರಾಜ ಬೊಮ್ಮಾಯಿ ಅವರು ಬಿಡುಗಡೆ ಮಾಡಿದ್ದಾರೆ. ಇವತ್ತಂತ ಪರಿಹಾರ ನಮಗೆ ಎಷ್ಟೇ ಕಷ್ಟ ಆಗಲಿ ರೈತರಿಗೆ ಪರಿಹಾರ ಕೊಡಬೇಕು ಅಂತ ಇವತ್ತು ಎಲ್ಲ ಕಡೆ ಕೊಟ್ಟಿದೆ. ನೀವೆಲ್ಲ ನಿಮ್ಮ ಅಕೌಂಟ್ ಅನ್ನು ಚೆಕ್ ಮಾಡ್ಕೋಬೇಕು. ರೈತರ ಅಕೌಂಟ್ಗೆ ಹೋಗಿದೆ. ಇನ್ನು 2 ವಾರಗಳಲ್ಲಿ ಮತ್ತೆ ಇನ್ನೂ 3ನೇ ಹಂತದ್ದು ಹಣ ಬಿಡುಗಡೆ ಆಗ್ತಾ ಇದೆ. ಅದರಿಂದ ರೈತರು ಯಾರು ಕೂಡ ನಿರಾಶರಾಗೋದು ಹತಾಶರಾಗೋದು ಬೇಡ. ರೈತ ಯಾವಾಗಲೂ ಇವನ್ನೆಲ್ಲ ಎದುರಿಸಿ ಬೆಳೆದಿದ್ದಾನೆ. ಆಕಾಶ ನೋಡಿಕೊಂಡು ಮೋಡಗಳನ್ನು ನೋಡ್ಕೊಂಡು ಬೀಜದಲ್ಲಿ ಬಿತ್ತೀರಿ, ಮಳೆಯನ್ನ ಕಾಯ್ತೀರಿ, ಆಗೋದಿಲ್ಲ ಬರಗಾಲ ತುತ್ತಾಗ್ತೀರಿ, ಇಲ್ಲ ಮಳೆ ಬಂದು ಅತಿವೃಷ್ಟಿ ಆಗುತ್ತೆ ಸಿಕ್ಕೊತೀರಿ, ಆದರೂ ಕೂಡ ಎದ್ದು ನಿಂತಿದ್ದಾರೆ ರೈತರು. ಯಾವುದೇ ಕಾರಣಕ್ಕೂ ಹತಾಶರಾಗೋದು ಬೇಡ. ಸರ್ಕಾರ ನಿಮ್ಮ ಜೊತೆಗಿದೆ, ನಾವು ನಿಮ್ಮ ಜೊತೆಗಿದ್ದೇವೆ. ಯಾವುದೇ ಕಾರಣಕ್ಕೂ ರೈತರು ಕೈ ಬಿಡೋದಿಲ್ಲ, ರೈತರೊಂದಿಗೆ ನಾವಿದ್ದೇವೆ ಅನ್ನುವಂತ ಮಾತನ್ನು ಹೇಳಿ ಜೈ ಹಿಂದ್ ಜೈ ಕಿಸಾನ್. ಕೃಷಿ ಮೇಳ 2022 ಉದ್ಘಾಟನಾ ಸಮಾರಂಭದಲ್ಲಿ 7 ಜಿಲ್ಲೆಯ 7 ಪುರುಷರು ಹಾಗೂ 7 ಮಹಿಳೆಯರು ಸೇರಿದಂತೆ ಒಟ್ಟು 14 ಶ್ರೇಷ್ಠ ಕೃಷಿಕರನ್ನು ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು. ಕೃಷಿ ವಿಸ್ತೀರ್ಣ ನಿರ್ದೇಶಕರಾದ ಡಾ ಪಿಎಸ್ ಹೂಗಾರ್ ಅವರ ವಂದನಾರ್ಪಣೆಯೊಂದಿಗೆ ಕಾರ್ಯಕ್ರಮ ಮುಕ್ತಾಯವಾಯಿತು. ಇಂದಿನ ಕೃಷಿ ಮೇಳದಲ್ಲಿ ಬೆಳಿಗ್ಗೆ ಹವಾಮಾನ ವೈಪರೀತ್ಯ ಕುರಿತು ವಿಚಾರಗೋಷ್ಠಿ ಏರ್ಪಾಟಾಗಿತ್ತು. ಮಧ್ಯಾಹ್ನದ ಕೃಷಿ ಮೇಳದ ವೇದಿಕೆಯಲ್ಲಿ ರೈತರ ಆದಾಯ ದ್ವಿಗುಣಗೊಳಿಸುವ ಕುರಿತು ವಿಚಾರಗೋಷ್ಠಿ ಜರುಗಿತು. ಧಾರವಾಡ ಕೃಷಿ ಮೇಳಕ್ಕೆ ಆಗಮಿಸಿದ ಹಲವರ ಅಭಿಪ್ರಾಯಗಳು ಈ ರೀತಿಯಾಗಿವೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದ್ಲೂರು ತಾಲೂಕು ಆನೋಡಿ ಗ್ರಾಮದಿಂದ ಬಂದಿದ್ದೀವಿ. ನನ್ನ ಹೆಸರು ಲಕ್ಷ್ಮಿ ಅಂತ, ವಿಪಿ. ನಾವು ಅಲ್ಲಿಂದ ತುಂಬಾ ದಿವಸದಿಂದ ಅನ್ಕೊಂಡಿದ್ವಿ, 4 ವರ್ಷಗಳಿಂದ ಈ ಧಾರವಾಡ ಕೃಷಿ ಮೇಳ ನೋಡ್ಲೇಬೇಕು ಅನ್ನಿಸ್ತು. ಹಂಗಾಗಿ ಇವತ್ತು ನಮ್ಮ ಕುಟುಂಬ ಪರಿವಾರ ಸಮೇತರಾಗಿ ಬಂದಿದ್ದೀವಿ. ತುಂಬಾ ಚೆನ್ನಾಗಿತ್ತು. ಆದ್ರೆ ತುಂಬಾ ಜನ ಕೆಲವೊಂದು ನೋಡಕ್ ಆಗ್ಲಿಲ್ಲ, ಅವಕಾಶ ಸಿಗ್ಲಿಲ್ಲ. ಆದ್ರಿಂದ ಎಲ್ಲಾನು ಚೆನ್ನಾಗಿತ್ತು ಅಂತ ಹೇಳಕ್ ಇಷ್ಟ. ನಾವು ಈ ಮಳಿಗೆಗಳನ್ನ ನೋಡಿದ್ವಿ, ಮತ್ತೆ ಈ ಪ್ಲಾಸ್ಟಿಕ್ ಇದ್ರನ್ನ ನಾವು ಟಬ್ಬುಗಳು, ಒಂದು ಪರಕೆ, ಒಂದು ಕ್ಯಾನು ಎಲ್ಲವನ್ನು ಖರೀದಿಸಿದ್ವಿ. ಡಿಸ್ಕೌಂಟ್ ಅಲ್ಲಿ ಸಿಕ್ತು, ತುಂಬಾ ಚೆನ್ನಾಗಿತ್ತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಎಲ್ಲಾ ತರದ ಟ್ರಾಕ್ಟರ್ಗಳನ್ನ ನೋಡಿದ್ವಿ. ಆದ್ರೆ ನಾವು ಬಯಸಿ ಬಂದಂತ ನ್ಯೂಲ್ಯಾಂಡ್ ನೋಡ್ಬೇಕು ಅಂತಲೇ ಬಂದ್ವಿ. ಸ್ವಂತ ಟ್ರಾಕ್ಟರ್ ಇಟ್ಟಿದೀವಿ, ನಾವು ಅಡಿಕೆ ತೋಟವನ್ನು ಮಾಡಿದೀವಿ. ಅದರಲ್ಲಿ ಮಿಷಿನ್ ಹಾಕೋದಕ್ಕೆ ಒಂದು ಗರಿ ಎಲ್ಲ ಕಟ್ ಮಾಡ್ತಕ್ಕಂಥ ಮಿಷಿನ್ಗಳನ್ನು ಜಾಸ್ತಿ ನೋಡಿದ್ವಿ ನಾವು. ಮೊಟ್ಟೆ ತೆಂಗಿಂದು ಎಲ್ಲ ಕಟ್ ಮಾಡ್ತಕ್ಕಂಥದ್ದು ರೋಟಾವೇಟರ್ ತರ ಅಂತ ತೋರಿಸಿದ್ರು, ಹೊಸದಾಗಿ ಬಂದಿದೆ ಅಂತ ಹೇಳಿದ್ರು. ಅದ್ ಪರ್ಚೇಸ್ ಮಾಡ್ಬೇಕು ಅನ್ಕೊಂಡಿದೀವಿ. ಬಿಸಿ ಪಾಟೀಲ್ ಸರ್ ಬಂದಿದ್ರು, ಅವರು ಮಾತನಾಡಿದಂತಹ ಕೆಲವು ರೈತರಿಗೆ ಅನುಕೂಲವಾಗುವಂತದ್ದೆಲ್ಲಾನು ಹೇಳಿದ್ರು. ಅದನ್ನೆಲ್ಲ ಕೇಳಿದ್ವಿ. ನಾವು ಅನುಕೂಲ ಪಡ್ಕೊಳ್ಳೋದಕ್ಕೆ ಅಧಿಕಾರಿಗಳನ್ನ ಭೇಟಿ ಮಾಡ್ತೀವಿ ಸರ್. ನನ್ನ ಹೆಸರು ರಮೇಶ್ ಬಸಪ್ಪ ಕಾನೂರು, ಕಲ್ಲೋಳಿ ತಾಲೂಕು ಮೂಡಲಗಿ ಜಿಲ್ಲಾ ಬೆಳಗಾವಿ. ಈಗ ಸಾವಯವ ಕೃಷಿಯನ್ನು ಮಾಡುತ್ತಿದ್ದೇನೆ. ಸಾವಯವ ಕೃಷಿಯಲ್ಲಿ ಹಲವಾರು ಎಲ್ಲ ತಾಣಿಕೆಗಳನ್ನು ಸ್ವತಃ ನಾನೇ ತಯಾರಿಸಿಕೊಳ್ಳಿದ್ದೆ. ಸಾವಯವ ಕೃಷಿ ಜೊತೆಗೆ ಸಮಗ್ರ ಬೇಸಾಯ ಪದ್ಧತಿಗಳನ್ನು ಅಳವಡಿಸಿಕೊಂಡಿದ್ದೇನೆ. ಕೋಳಿ ಸಾಕಾಣಿಕೆ ಆಗಿರಬಹುದು, ಹೈನುಗಾರಿಕೆ ಆಗಿರಬಹುದು, ಮೀನು ಸಾಕಾಣಿಕೆ, ಜೇನು ಸಾಕಾಣಿಕೆ ಮತ್ತು ಸ್ವತಃ ಆಹಾರ ಪದ್ಧತಿಗಳನ್ನು ನಾನೇ ತಯಾರಿಸಿಕೊಳ್ಳುತ್ತೇನೆ. ಅಜೋಲ್ ಆಗಿರಬಹುದು, ಸೈಲೇಜ್ ಮತ್ತು ರಸಮೇವ ತಯಾರಿಕೆಗಳನ್ನು ಇನ್ನೂ ರೈತರಿಗೂ ಸಹಿತ ತರಬೇತಿಗಳನ್ನು ನೀಡುತ್ತೇನೆ. ಇಲ್ಲಿ ಕೃಷಿ ಮೇಳದ ಬಗ್ಗೆ ಮಾಹಿತಿ ಹೇಳಬೇಕೆಂದರೆ, ಜಿಲ್ಲಾ ಮಟ್ಟದಲ್ಲಿ ಶ್ರೇಷ್ಠ ಕೃಷಿಕರನ್ನು ಆಯ್ಕೆ ಮಾಡಿ ಅವರಿಗೆ ಸನ್ಮಾನಿಸಿದ್ದು ಬಹಳ ಖುಷಿ ಕಂಡಿತು. ಮತ್ತು ಜಿಲ್ಲಾ ಮಟ್ಟದಲ್ಲಿ ಅಷ್ಟೇ ಅಲ್ಲದೆ ಇನ್ನೂ ಹಲವಾರು ವೃತ್ತಿಗಳಲ್ಲಿಯೂ ಸಹ, ಅಂದ್ರೆ ಕೃಷಿ ಕ್ಷೇತ್ರದಲ್ಲಿ ಆವಿಷ್ಕಾರ ಅವಾರ್ಡ್ ಆಗಿರಬಹುದು, ಇನ್ನೋವೇಟಿವ್ ಫಾರ್ಮರ್ ಆಗಿರ್ಬೋದು, ಈ ರೀತಿಯಾಗಿ ಸರ್ಟಿಫಿಕೇಟ್ ಕೊಡೋದ್ರಿಂದ ರೈತರಿಗೂ ಇನ್ನೂ ಹೆಚ್ಚಿನ ಉತ್ಪಾದನೆಗಳನ್ನು ಮಾಡಲು ಹುಮ್ಮಸ್ಸು ಬರುತ್ತದೆ ಎಂದು, ಪ್ರೋತ್ಸಾಹ ಬರುತ್ತದೆ ಎಂದು ತಿಳಿಸಿಕೊಡುತ್ತೇನೆ. ಸ್ಟಾಲ್ಗಳಲ್ಲಿ ಅತ್ಯುತ್ತಮವಾಗಿ ಕಂಡು ಬಂದಿವೆ. ಭೂ ಉತ್ಪನ್ನಗಳ ಬಗ್ಗೆ ಆಗಿರ್ಬೋದು, ನಾವು ನ್ಯಾಚುರಲ್ ಫಾರ್ಮಿಂಗ್ ಬಗ್ಗೆ ಯಾವ ರೀತಿ ಮಾಡಬೇಕು ಮತ್ತು ವಿದ್ಯಾರ್ಥಿಗಳಿಂದ ಹನಿ ನೀರಾವರಿ ಅಥವಾ ಇನ್ನೂ ಹಲವಾರು ತಾಂತ್ರಿಕತೆಯನ್ನು ಹೇಗೆ ಅಳವಡಿಸಿಕೊಳ್ಳಬೇಕು ಎಂದು ತಿಳಿಸಿಕೊಟ್ಟರು ಕೃಷಿ ವಿದ್ಯಾಲಯದ ವಿದ್ಯಾರ್ಥಿಗಳು. ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಒಟ್ಟಾರೆ ಕೃಷಿ ಮೇಳ ರೈತರಿಗೆ ಒಂದು ಅನುಕೂಲವಾಗಿದೆ ಎಂದು ತಿಳಿಸಿಪಡಿಸುತ್ತೇನೆ. ಇದುವರೆಗೆ ಕೃಷಿ ಮೇಳ 2022 ಉದ್ಘಾಟನಾ ಸಮಾರಂಭದ ಬಾನುಲಿ ವರದಿಯನ್ನು ಕೇಳಿದಿರಿ. ಪ್ರಸ್ತುತಪಡಿಸಿದವರು ಶರಣಬಸವ ಚೋಳಿನ್ ಹಾಗೂ ವಿಜಯಕುಮಾರ್ ಸಬರಾತ್. ಈಗ ಕೃಷಿ ಮೇಳ 2022 ದೈನಂದಿನ ವರದಿಯನ್ನು ಕೇಳೋಣಂತ. ನಾನು ಡಾಕ್ಟರ್ ಬಸವರಾಜ್ ಶಿವಪುತ್ರಪ್ಪ ಎನ್ಗಿ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಬೇಸಾಯ ತಜ್ಞನಾಗಿ ಕಳೆದ 1.5 ದಶಕದಿಂದ ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಕೃಷಿ ಮೇಳದ ಮೂರನೇ ದಿನ. ನಿನ್ನೆ ದಿವಸ ನಾವು ಕ್ಷೇತ್ರ ವರದಿಯನ್ನು ನಮ್ಮ ಧಾರವಾಡ ಆಕಾಶವಾಣಿಯ ಎಲ್ಲ ರೈತ ಬಾಂಧವರಿಗೆ ಕೇಳುವಂತೆ ನಾವು ಮಾಡಿದ್ದೀವಿ. ಇವತ್ತಿನ ಮೂರನೇ ದಿವಸದ ವಿಶೇಷತೆ ಏನಪ್ಪಾ ಅಂತಂದ್ರೆ, ಈ ದಿನವನ್ನು ನಾವು ಪ್ರಾರಂಭಿಕವಾಗಿ ಮುಂಜಾನೆ 10 ಗಂಟೆಗೆ ಕೃಷಿಯಲ್ಲಿ ಮೌಲ್ಯವರ್ಧನೆ ಎಂಬ ವಿಷಯವನ್ನು ಚರ್ಚಾಗೋಷ್ಠಿಯಲ್ಲಿ ತೆಗೆದುಕೊಂಡು ಪ್ರಾರಂಭಿಸಿದೆವು. ಈ ಕೃಷಿಯಲ್ಲಿ ಮೌಲ್ಯವರ್ಧನೆ ಜ್ವಲಂತ ಉದಾಹರಣೆ ಕೊಡಬೇಕಪ್ಪ ಅಂತಂದ್ರೆ, ಪ್ರಾಥಮಿಕ ಕೃಷಿ ಬೆಳೆಯನ್ನು ಬೆಳೆಯುವುದಾದ್ರೆ ಮೌಲ್ಯವರ್ಧನೆಯಲ್ಲಿ ಉದಾಹರಣೆಗೆ ಹೈನುಗಾರಿಕೆಯಿಂದ ನಾವು ಹಾಲನ್ನು ಪಡೆದು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿದರೆ 40-50 ರೂಪಾಯಿ ಮಾತ್ರ ನಮಗೆ ದರ ಬರಬಹುದು. ಅದೇ ಹಾಲನ್ನು ಬೆಣ್ಣೆಯಾಗಿ ಪರಿವರ್ತಿಸಿ ತುಪ್ಪವನ್ನಾಗಿ ಮಾಡಿದರೆ 1 ಕೆಜಿಗೆ 1200 ರೂಪಾಯಿಗಳವರೆಗೆ ನಾವು ತುಪ್ಪವನ್ನು ಮಾರಬಹುದು. ಇದು ಒಂದು ಸಾಂದರ್ಭಿಕ ಮೌಲ್ಯವರ್ಧನೆ ಉದಾಹರಣೆ. ಈ ರೀತಿಯ ಹಲವಾರು ಉದಾಹರಣೆಗಳು ಕೃಷಿಯಲ್ಲಿ ಜ್ವಲಂತಾಗಿ ಉಂಟು. ಈ ದಿಸೆಯಲ್ಲಿ ಸಾಕಷ್ಟು ರೈತರು ನಮ್ಮ ಕೃಷಿ ವಿಷಯದಲ್ಲಿ ಜೋಡಿ ತಮ್ಮ ಹಂಚಿಕೆಯನ್ನು ಹಂಚಿಕೊಂಡ್ರು. ಉದಾಹರಣೆಗೆ ನಮ್ಮ ಜಮಖಂಡಿ ತಾಲೂಕಿನ ತೇರದಾಳದ ದರೆಪ್ಪ ಕಿತ್ತೂರ್ ಅವರು ಇರ್ಬೋದು. ಅವರು ಅರಿಶಿನವನ್ನು ಸಂಸ್ಕರಿಸಿ ಸಾಂಗ್ಲಿ ಮಾರುಕಟ್ಟೆಯಲ್ಲಿ ಹೇಗೆ ಮಾರಬೇಕು ಮತ್ತು ಅದರಿಂದ ಎಷ್ಟು ಅನುಪಾತ ಆಗ್ತತಿ, ಕೇವಲ ಅರಿಶಿನ ಬೇರೆಯನ್ನು ಮಾರುವುದರಿಂದ ಮತ್ತು ಅರಿಶಿನ ಪೌಡರ್ ಅನ್ನು ಮಾರುವುದರಲ್ಲೇ ಸುಮಾರು 200-300 ರೂಪಾಯಿಗಳ ಗಣನೀಯ ವ್ಯತ್ಯಾಸವಾಗುತ್ತದೆ ಅಂತ ಈ ಮೌಲ್ಯವರ್ಧನೆಯಲ್ಲಿ ತಿಳಿಸಿಕೊಟ್ರು. ಈ ಒಂದು ಸಭೆಯ ಒಂದು ಅಧ್ಯಕ್ಷತೆಯನ್ನು ನಮ್ಮ ಹಿಂದಿನ ಕುಲಪತಿಗಳಾದಂಥ ಡಾಕ್ಟರ್ ಎಸ್ ಎ ಪಾಟೀಲ್ ಸರ್ ಅವರು ವಹಿಸಿದ್ದರು. ಅವರೂ ಸಹ ರೈತರಿಗೆ ಏನಪ್ಪ ಅಂತಂತಂದ್ರೆ ಮೌಲ್ಯವರ್ಧನೆ ಅಂದರೆ ವೆಲ್ಯೂ ಎಡಿಷನ್ ಯಾವ ಥರ ಆಗ್ತತಿ ಅನ್ನೋದನ್ನು ನಮಗೆ ಅತ್ಯಂತ ಮಾರ್ಮಿಕವಾಗಿ ನಮಗೆ ಹೇಳಿಕೊಟ್ರು. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿ ಸದಸ್ಯರು ಮತ್ತು ಹಿರಿಯ ಅಧಿಕಾರಿಗಳ ಜೊತೆಗೆ ಒಂದು ಪ್ರಾಸ್ತಾವಿಕವಾಗಿ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ವಿಶ್ವವಿದ್ಯಾಲಯ ಸಂಶೋಧನೆಯಲ್ಲಿ ಕೈಗೊಂಡಂತಹ ಡಾಕ್ಟರ್ ಸರೋಜಿನಿ ಕರ್ಕಣ್ಣವರವರು ಪೂರಕ ಕೃಷಿ ಮತ್ತು ಮೌಲ್ಯವರ್ಧನೆ ಬಗ್ಗೆ ವಿಶೇಷವಾಗಿ ಒತ್ತು ಕೊಟ್ಟು ತಿಳಿ ಹೇಳಿದರು. ಜೊತೆಗೆ ಸಂಪನ್ಮೂಲ ವ್ಯಕ್ತಿಗಳಿಂದ ತಮ್ಮ ಅನುಭವವನ್ನು ಹಂಚಿಕೊಳ್ಳಿದರು. ಪ್ರಮುಖ ಸಂಪನ್ಮೂಲ ವ್ಯಕ್ತಿಗಳಾದ ದಿನೇಶ್ ಎಂ ಮತ್ತು ಮಾಲಿಂಗಪ್ಪ ಇಟ್ನಾಳ್, ಶ್ರೀಮತಿ ಗಂಗಾಸಿ ಹೆಗಡೆ, ದಿಲೀಪ್ ಕುಮಾರ್, ಮಂಜುನಾಥ್ ಬಗಾಡೆ ಮತ್ತು ಗೋವಿಂದ ರೆಡ್ಡಿ ಇವರು ಪ್ರಮುಖ ನಮ್ಮ ಸಂಪನ್ಮೂಲ ವ್ಯಕ್ತಿಗಳಾದರು. ಪ್ರತಿಯೊಬ್ಬರು ತಮ್ಮ ಒಂದು ಸಂಸ್ಕರಣೆ ಎಂಬ ಪದಕ್ಕೆ ಮಹತ್ವ ಕೊಟ್ಟರು. ಸಂಸ್ಕರಣೆ ಯಾವ ರೀತಿ ನಾವು ಸಂಸ್ಕರಣೆ ವಿದ್ಯಾರ್ಥಿಗಳಿಗೆ ಕೊಡ್ತೀವಿ ಅನ್ನೋ ಒಂದು ಉತ್ತಮ ನಾಗರಿಕರಾಗಲು, ಅದೇ ರೀತಿ ಕೃಷಿಯಲ್ಲಿ ಬಂದಂಥ ಪ್ರಾಥಮಿಕ ವಸ್ತು ಒಂದು ಶೇಂಗಾಕಾಯಿ ಇರ್ಬೋದು, ಒಂದು ಕಡಲೆಕಾಯಿ ಇರ್ಬೋದು, ಒಂದು ಜೋಳ ಇರ್ಬೋದು, ಅವುಗಳನ್ನು ಸಂಸ್ಕರಿಸಿದರೆ ಅವುಗಳ ಮುಖ ಬೆಲೆ ಸುಮಾರು 10-15 ರೂಪಾಯಷ್ಟು ಹೆಚ್ಚಾಗುತ್ತದೆ. ಉದಾಹರಣೆ ನಿಮಗೆ ಹೇಳಬೇಕಪ್ಪ ಅಂತಂತಂದ್ರೆ, ಒಂದು ಗೋವಿನ ಜೋಳದ ತೆನೆನ ಹಸಿ ತೆನೆಯಾಗಿ ನಾವು ಹೊಲದ ಮಟ್ಟದಲ್ಲಿ ಮಾರಾಟ ಮಾಡಿದಾಗ ಕೇವಲ 2 ರೂಪಾಯಿ ಬಂದರೆ, ಅದು ಮಾರುಕಟ್ಟೆಯಲ್ಲಿ ಬಂದಾಗ ಅದರ 5-10 ರೂಪಾಯಿಗೆ ಒಂದು ತೆನೆಯನ್ನು ನಾವು ಖರೀದಿ ಮಾಡುವಂಥ 5 ಪಟ್ಟು ಮೌಲ್ಯ ಜಾಸ್ತಿ ಆಗ್ತದೆ. ಅದನ್ನೇ ನಾವು ಸ್ವಲ್ಪ ಬೇಯಿಸಿ ಅಥವಾ ಕುದಿಸಿಕೊಟ್ಟರೆ ಅದು 25-30 ರೂಪಾಯಿ ಹೋಗ್ತದೆ. ಈ ರೀತಿ ಸಂಸ್ಕರಣೆ ಒಂದು ಅವಿಭಾಜ್ಯ ಅಂಗ ಕೃಷಿದು. ಈ ಕೃಷಿಯಲ್ಲಿ ಸಂಸ್ಕರಣೆ ಬಹಳ ಮಹತ್ವ ಕೊಡಬೇಕಂತ ಈ ಒಂದು ಗೋಷ್ಠಿಯ ಪ್ರಮುಖ ವಿಷಯವಾಗಿತ್ತು. ಮಧ್ಯಾಹ್ನದ ನಂತರ ಎರಡನೇ ಕಾರ್ಯಕ್ರಮವಾಗಿ ವಿಶೇಷವಾಗಿ ನೈಸರ್ಗಿಕ ಕೃಷಿಯ ವಿಚಾರಗೋಷ್ಠಿ ಮುಖ್ಯ ಮುಂದಾಳತ್ವವನ್ನು ಡಾಕ್ಟರ್ ಸಿಪಿ ಚಂದ್ರಶೇಖರ್ ಇವರು ಪ್ರಧಾನ ಸಂಶೋಧಕರು ನೈಸರ್ಗಿಕ ಮತ್ತು ಸಾವಯವ ಕೃಷಿ ಇದರ ಪ್ರಧಾನ ಸಂಶೋಧಕರು ಕಳೆದ 4 ವರ್ಷಗಳಿಂದ ಈ ದಿಸೆಯಲ್ಲಿ ಸಂಶೋಧನೆ ಮಾಡಿದ ಫಲಿತಾಂಶಗಳನ್ನು ರೈತರಿಗೆ ಮುಟ್ಟಿಸಲು ಒಂದು 4 ಸಂಪನ್ಮೂಲ ವ್ಯಕ್ತಿಗಳು ವಿಶೇಷವಾಗಿ ಮಲ್ಲೇಸಪ್ಪ ಬಿಸಿರೊಟ್ಟಿ ಇರ್ಬೋದು ಕುಂದಗೋಳ ತಾಲೂಕಿನ, ಅದೇ ರೀತಿ ನಮ್ಮ ಬಿಜಾಪುರದ ರಾಜಶೇಖರ್ ನಿಂಬರಿ ಅವರು ಇರ್ಬೋದು ಮತ್ತು ನಮ್ಮ ತುಮಕೂರಿನ ಪ್ರಸನ್ನಮೂರ್ತಿ ಅವರು ಮತ್ತು ಸಿರಟ್ಟಿಯ ಬಸವರಾಜ ನಾಮಿ ಅವರು, ಅದೇ ರೀತಿ ನಮ್ಮ ಕನಕಿರೆಯ ಚಂದ್ರಶೇಖರ್ ಬಳ್ಳುಳ್ಳಿ ಅವರು. ಇದರಲ್ಲಿ ಒಂದು ವಿಶೇಷವಾದದ್ದು ನಾವು ಕಂಡಿದ್ದೇನಪ್ಪ ಅಂತಂದ್ರೆ, ಮಲ್ಲೇಶಪ್ಪ ಬಿಸಿರೊಟ್ಟಿ ಅವರ ಘನಜೀವಾಮೃತ. ಕಳೆದ 20 ವರ್ಷಗಳಿಂದ ಅವರು ಘನಜೀವಾಮೃತವನ್ನು ಕೃಷಿಯಲ್ಲಿ ಬಳಕೆ ಮಾಡಿಕೊಂಡು ಯಾವುದೇ ರಾಸಾಯನಿಕ ಗೊಬ್ಬರಗಳಿಲ್ಲದೆ ಕೃಷಿಯನ್ನು ಮಾಡುತ್ತಾ ಬಂದು, ಕೃಷಿಯಲ್ಲಿ ಏನಪ್ಪಾ ಅಂತಂತಂದ್ರೆ ಒಂದು ಅಂಶ ನನಗೆ ಈ ಒಂದು ಕಾರ್ಯಕ್ರಮದಿಂದ ಒಂದು ಸಾರಾಂಶ ಬಂದಿದ್ದು ಏನಪ್ಪಾ ಅಂತಂತಂದ್ರೆ, ನೀವು ಗಮನಿಸಿರ್ಬೋದು ನಮ್ಮಲ್ಲಿ ದಿನ ದಿನಕ್ಕೆ ಎತ್ತುವ ಸಾಮರ್ಥ್ಯ ಕಡಿಮೆ ಆಗ್ತದೆ. ಈ ಎತ್ತುವ ಸಾಮರ್ಥ್ಯ ಯಾಕೆ ಕಡಿಮೆ ಆಗ್ತೈತೆ ಅಂದ್ರೆ, ನಮ್ಮ ತಿನ್ನುವ ಆಹಾರದಲ್ಲಿ ಪೌಷ್ಟಿಕತೆ ಇಲ್ಲ. ಈ ಪೌಷ್ಟಿಕತೆ ಎಲ್ಲಿಂದ ಬರ್ತದಪ್ಪ ಅಂದ್ರೆ ಭೂಮಿಯಿಂದ ಬರ್ತದೆ. ಈ ಭೂಮಿಯಲ್ಲಿ ಯಾವ ರೀತಿ ಬರ್ಬೇಕಪ್ಪ ಅಂತಂದ್ರೆ, ಭೂಮಿಗೆ ನಾವು ನೈಸರ್ಗಿಕವಾದಂತಹ ಪೋಷಕಾಂಶ ಭರಿತ ಗೊಬ್ಬರಗಳನ್ನು ಕೊಟ್ಟಾಗ ಅದು ಬರುತ್ತದೆ ಅಂತ ಒಂದು ಈ ಒಂದು ಕಾರ್ಯಕ್ರಮದ ನಾವು ಒಂದು ಸಾರಾಂಶ ಅಂತ ಹೇಳ್ಬೋದು. ಇಲ್ಲಿ ಒಂದು ಕಿವಿ ಮಾತನ್ನು ನಮ್ಮ ರೈತರಿಗೆ ಹೇಳಬೇಕಪ್ಪ ಅಂತಂತಂದ್ರೆ, ಹೋಳಿಗೆ ರೂಪದಲ್ಲಿ ನಾವು ಸಾವಯವ ಗೊಬ್ಬರವನ್ನು ಬಳಕೆ ಮಾಡಬೇಕು, ತುಪ್ಪದ ರೂಪದಲ್ಲಿ ನಾವು ರಾಸಾಯನಿಕ ಗೊಬ್ಬರವನ್ನು ಬಳಕೆ ಮಾಡಬೇಕು. ಇಷ್ಟೇ ನನ್ನ ಮರ್ಮ. ತುಪ್ಪದಷ್ಟೇ ರಾಸಾಯನಿಕ ಗೊಬ್ಬರ ಬಳಸಿ ಮಾಡಿದರೆ ಆ ಸಾವಯವ ಗೊಬ್ಬರಕ್ಕೆ ಒಂದು ಸಂಯುಕ್ತತೆ ಅಂತ ಬಂದು ಅದು ರುಚಿಕಟ್ಟಾಗಿರ್ತದೆ. ಈಗ ನಾವು ಹೆಂಗೆ ಕೇವಲ ಹೋಳಿಗೆಯನ್ನು ತಿನ್ನಕ್ಕಾಗಲ್ಲ, ಕೇವಲ ತುಪ್ಪವನ್ನು ತಿನ್ನಕ್ಕಲ್ಲ, ಎರಡು ಸಂಯುಕ್ತ ನಾವು ಎಷ್ಟು ಸವಿಯೂಟವನ್ನು ಮಾಡ್ತೀವಿ, ಅದೇ ರೀತಿ ಈ ನಮ್ಮ ನೈಸರ್ಗಿಕ ಕೃಷಿಯ ವಿಚಾರಗೋಷ್ಠಿಯಲ್ಲಿ ನಾವು ಹೋಳಿಗಿನ ತುಪ್ಪ ಉಂಡಷ್ಟು ನಮಗೆ ಅತ್ಯಂತ ಸಂತೋಷವಾಯಿತು ಮತ್ತು ಶ್ರೋತೃಗಳನ್ನು ಕೇಳಿಸಿಕೊಂಡರು. ರೈತರಲ್ಲಿ ಮನೋಬಲವಿದ್ದರೆ ಅವರು ಯಾವುದೇ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಬಹುದು. ಈ ದಿಸೆಯಲ್ಲಿ ಮೂರನೇ ಕಾರ್ಯಕ್ರಮವಾಗಿ ಕೃಷಿಯಲ್ಲಿ ಸಹಜ ಯೋಗ ಮಾತ್ರಾ ಸಂಸ್ಥೆ ವತಿಯಿಂದ ಈ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೇವೆ. ಇವರು ಸಹಜ ಯೋಗದ ಮೂಲಕ ಆಳವಾದ ಜ್ಞಾನವನ್ನು, ಅದು ಕೃಷಿ ಜ್ಞಾನ ಇರ್ಬೋದು ಅಥವಾ ವಿದ್ಯಾಧ್ಯಾನ ಇರ್ಬೋದು, ಹೇಗೆ ಆನಂದಿಸಬೇಕು ಮತ್ತು ಅದನ್ನು ಹೇಗೆ ನಾವು ಕೃಷಿಯಲ್ಲಿ ಅಳವಡಿಸಿಕೊಬೇಕು ಅನ್ನೋದ್ರ ಬಗ್ಗೆ ನಮ್ಮ ರೈತರಿಗೆ ಮನೋಬಲವನ್ನು ನೀಡುವ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೇವೆ. ಈ ಕಾರ್ಯಕ್ರಮವನ್ನು ಆಲಿಸುವುದರಿಂದ ನಮ್ಮ ರೈತರಲ್ಲಿ ಏನು ಬರ್ತದಪ್ಪ ಅಂತಂತಂದ್ರಲ್ಲಿ ಅವರಿಗೆ ದೈಹಿಕ ಬಲದೊಂದಿಗೆ ಮನೋಬಲವು ಇದಾಗಿ ಆತ್ಮಹತ್ಯೆ ಮತ್ತು ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಸಂದರ್ಭದಲ್ಲಿ ಕುಟುಂಬದ ಆದಾಯ ಕುಂಠಿತಗೊಂಡಾಗ ಅವರಲ್ಲಿ ಮನೋಧೈರ್ಯ ಬಂದು ಆ ಒಂದು ಪರಿಸ್ಥಿತಿಯನ್ನು ಎದುರಿಸಲು ಸನ್ನದ್ಧರಾಗಲು ಈ ಸಹಜ ಯೋಗ ಒಂದು ಕಾರ್ಯಕ್ರಮ ಅವರಿಗೆ ತುಂಬ ಅನುಕೂಲವಾಗುತ್ತದೆ ಎಂಬ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಇವತ್ತು ಹಾಕಿಕೊಂಡಿದ್ದೆವು. ಇವತ್ತಿನ ದಿನವೂ ಸಹ ನಿನ್ನೆಯ ದಿನಸ ನಾನು ಕಾರ್ಯಕ್ರಮದಲ್ಲಿ ತಿಳಿಸಿಕೊಟ್ಟಿದ್ದೆ ಏನಪ್ಪಾ ಅಂತಂದ್ರೆ ಸುಮಾರು ಮಧ್ಯಾಹ್ನದ ಹೊತ್ತಿಗೆ 2-3 ಲಕ್ಷದಷ್ಟು ಜನರು ಈ ಕೃಷಿ ಮೇಳವನ್ನು ವೀಕ್ಷಿಸಿದರು. ಇವತ್ತು ರೈತರ ರಜಾ ದಿನ ಅಂದರೆ ತಪ್ಪಾಗಲಿಕ್ಕಲಾರದು, ಯಾಕಂದ್ರೆ ಇವತ್ತು ಸೋಮವಾರ ರೈತರ ರಜಾ ದಿನ, ನಿನ್ನೆ ದಿನ ಅಧಿಕಾರಿಗಳ ರಜಾ ದಿನ, ಆದರೆ ಇವತ್ತು ರೈತರ ರಜಾ ದಿನ. ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಸ್ಪಂದನೆ ದೊರೆಯಿತು, ಆ ಸ್ಪಂದನೆ ಇನ್ನೂ ಹೆಚ್ಚಿನ ಅವರಿಂದ ಮತ್ತೊಬ್ಬ ರೈತರಿಗೆ ಹೋಗುತ್ತದೆ ಅಂತ ಭರವಸೆಯೊಂದಿಗೆ ನಾನು ಈ ಕೃಷಿ ಮೇಳ ವೇದಿಕೆಯ ಆವರಣದಿಂದ ನಮ್ಮ ಎಲ್ಲ ಶ್ರೋತೃ ಬಾಂಧವರಿಗೆ ನಮ್ಮ ಕೃಷಿ ಮೇಳಕ್ಕೆ ಒಂದು ಸಕಾರಾತ್ಮಕವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅರ್ಪಿಸುತ್ತೇನೆ. ಇದುವರೆಗೆ ಕೃಷಿ ಮೇಳ 2022 ದೈನಂದಿನ ವರದಿಯನ್ನು ಕೇಳಿದಿರಿ. ಇನ್ನು ಜನಪದ ಸಂಗೀತ ಕಾರ್ಯಕ್ರಮ ರಾಯ್ಬಾಗ್ ತಾಲೂಕು ನಿಲಿಜಿಯ ಬಾಳಪ್ಪ ಬಡಿಗೇರ್ ಹಾಗೂ ಸಂಗಡಿಗರಿಂದ ರಿವಾಯತ್ ಪದವನ್ನು ಕೇಳೋಣಂತ. ಇದುವರೆಗೆ ರಾಯ್ಬಾಗ್ ತಾಲೂಕು ನಿಲಿಜಿಯ ಬಾಳಪ್ಪ ಬಡಿಗೇರ್ ಹಾಗೂ ಸಂಗಡಿಗರಿಂದ ರಿವಾಯತ್ ಪದವನ್ನು ಕೇಳಿದಿರಿ. ಇನ್ನು ಪ್ಯಾಟಿ ಧಾರಣಿ ಪ್ರತಿ ಕ್ವಿಂಟಾಲಿಗೆ ಗದಗ ಮಾರುಕಟ್ಟೆಯಲ್ಲಿ ಕಡಲೆಕಾಳು 2312 ರೂಪಾಯಿಂದ 4809 ರೂಪಾಯಿಗಳು, ಉದ್ದಿನಕಾಳು 3377 ರೂಪಾಯಿಂದ 7006 ರೂಪಾಯಿಗಳು, ಧನಿಯಾ ಸ್ಥಳೀಯ 9016 ರೂಪಾಯಿಯಿಂದ 9317 ರೂಪಾಯಿಗಳು, ಅಲಸಂದೆ 3889 ರೂಪಾಯಿಂದ 6619 ರೂಪಾಯಿಗಳು, ಕುಮಿನ್ ಸೀಡ್ 6669 ರೂಪಾಯಿಂದ 6717 ರೂಪಾಯಿಗಳು, ಹಸಿ ಬಟಾಣಿ 4602 ರೂಪಾಯಿಂದ 4603 ರೂಪಾಯಿಗಳು, ಹೆಸರುಕಾಳು 1700 ರೂಪಾಯಿಂದ 7218 ರೂಪಾಯಿಗಳು, ನೆಲೆಗಡಲೆ ಗೆಜ್ಜೆ ಶೇಂಗಾ 2206 ರೂಪಾಯಿಂದ 7778 ರೂಪಾಯಿಗಳು, ಬಿಳಿ ಜೋಳ 1555 ರೂಪಾಯಿಂದ 2367